ಹಾಗೂ ಎತ್ತುಗಳನ್ನು ತನ್ನ ಬುದ್ಧಿಶಕ್ತಿಯ ಸಾಮರ್ಥ್ಯದಿಂದ ಪಳಗಿಸಿಕೊಂಡು ಅವುಗಳಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಮಾಂಸಗಳನ್ನು ಪಡೆದು ಹೊಟ್ಟೆ ತುಂಬಿಸಿಕೊಳ್ಳುವುದರ ಜೊತೆಗೆ ತನ್ನ ಬದುಕನ್ನು ಸರಾಗವಾಗಿ ಸಾಗಿಸುತ್ತಿದ್ದಾನೆ. ಈ ಎಲ್ಲ ಪ್ರಾಣಿಗಳಲ್ಲಿಯೇ ಮನುಷ್ಯನಿಗೆ ಅತಿ ಆತ್ಮೀಯವಾದ ಪ್ರಾಣಿ ಎಂದರೆ ಆಕಳು ಮತ್ತು ಎತ್ತುಗಳು. ಇವುಗಳನ್ನು ಅತ್ಯಂತ ಶ್ರೇಷ್ಠ ಪ್ರಾಣಿಗಳೆಂದು ಅರಿತು ಹಾಗೂ ಆಕಳ ಶರೀರದಲ್ಲಿ 33 ಕೋಟಿ ದೇವಾನುದೇವತೆಗಳು ವಾಸವಾಗಿರುತ್ತಾರೆ ಎಂದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಾಗಿರುವುದರಿಂದ ಇವುಗಳಿಗೆ ವಿಶೇಷ ಸ್ಥಾನಮಾನ ನೀಡಿ ಪೂಜಿಸಲಾಗುತ್ತದೆ. ಗಂಗೆ ಬಾರೆ, ಗೌರಿ ಬಾರೆ, ತುಂಗ ಭದ್ರೆ ತಾಯಿ ಬಾರೆ, ಪುಣ್ಯ ಕೋಟಿ ನೀನು ಬಾರೆ ಎಂದು ಕೊಲ್ಲನು ಕರೆದನು. ಕೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕದೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಭುತ ನಿಂದೆಂಬ ವ್ಯಾಘ್ರನು ಅಪ್ಪರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳ್ಳು ತಾನಿತ್ತನು. ಸಿಡಿದು ರೋಷದಿ ಮೊರೆಯುತಾ ಹುಲಿ ಧುಡುಗುಡಿಸಿ ಓರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದರಿ ಹೋದುವು ಹಸುಗಳು. ಪುಣ್ಯ ಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನುತ ಚಂದದೀತಾ ಬರುತ್ತಿರಿ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಸತ್ಯವೇ ಭಗವಂತನೆಂದ ಪುಣ್ಯ ಕೋಟಿಯ ಕಥೆಯಿದು. ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ಯುವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ಭಿನ್ನ ಹುಲಿಯೇ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಪಟ್ಟು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿ ದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು. ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆ ಇತ್ತು ಕಂದ ನಿನ್ನನು ನೋಡಿ ಹೋಗುವನೆಂದು ಬಂದೆನು ತೊಟ್ಟಿಗೆ. ಆರು ಮುನಿಯನು ಕುಡಿಯಲಮ್ಮ ಆರು ಸೇರಿ ಬದುಕಲಮ್ಮ ಆರು ಬಳಿಯಲ್ಲಿ ಮನಗಳಮ್ಮ ಆರು ನನಗೆ ಹಿತವರು. ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯೊಡ ಹುಟ್ಟುಗಳಿರ ನಿಮ್ಮ ಕಂದ ಬಲಿಯ ನೀ ಕರುವನು. ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾರಿರಿ ತಬ್ಬಲಿಯ ನೀ ಕರುವನು. ಸತ್ಯವೇ ಭಗವಂತನೆಂದ ಪುಣ್ಯ ಕೋಟಿಯ ಕಥೆಯಿದು. Thank you.

ಈ ಕಾರ ಹುಣ್ಣಿಮೆಯ ಮಹತ್ವ ಕುರಿತು ಮಹಾರಾಷ್ಟ ರಾಜ್ಯದ ಕನ್ಹೇರಿಯ ಸಿದ್ದಗಿರಿ ಮಠದ ಪೂಜ್ಯರಾದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಹೀಗೆ ಹೇಳುತ್ತಾರೆ. ಒಕ್ಕಲಿಗೆ ಅದಾವ ಅವನ ಜೀವನ ನಿಂತದ್ದ ಎತ್ತುಗಳ ಮ್ಯಾಗ. ಅದಕ್ಕಾಗಿ ಎರಡು ಹಬ್ಬ ಮಾಡಿದ್ರು. ಒಂದು ದೀಪಾವಳಿಗೆ ನಾಲ್ಕು ದಿವಸ ಮುಂಚೆ ಗೋವತ್ಸ ಪೂಜೆ, ಅಲ್ಲಿ ಹಸುವಿನ ಪೂಜೆ ಮಾಡ್ತಾನೆ, ಹಸು ಮತ್ತು ಕರುವಿನ ಪೂಜೆ. ಎರಡನೇ ಹಬ್ಬ ಈ ಕಾರುಣ್ಯ. ಕಾರುಣ್ಯ ಅಂದ್ರೆ ಕರಿ ಹರಿದು. ಕಾರುಣ್ಯ ದಿವಸ ಮನಿ ಎಲ್ಲ ಸಾರಿಸೆಲ್ಲ ಮಾಡಿ ಎತ್ತುಗಳನ್ನ ಬೆಳಗ್ಗೆ ತೊಳೆದು ಅವಕ್ಕೆ ಎದ್ದ ಕೂಡಲೇ ಗೊಟ್ಟ ಹಾಕುದು ಅಂತಾರ. ಏನ್ ಹಾಕ್ತಾರ ಅಂದ್ರ ಒಳ್ಳೆಣ್ಣೆ ಅರಿಶಿಣ ಪುಡಿ ಕುಡಿಸೋದು ಮೊದಲು. ಯಾಕಂದ್ರೆ ಅವಕ್ಕ ಶರೀರ ಸ್ವಚ್ಛ ಆಗ್ಬೇಕು, ಬೇರೆ ಬೇರೆ ರೋಗಗಳಿದ್ರ ಹೊರಟು ಹೋಗ್ಬೇಕು. ಈ ಕಾರಣದಿಂದ ಅದಕ್ಕೆ ವೈಜ್ಞಾನಿಕ ಕಾರಣ ಅದಾವ. ಅರಿಶಿಣ ಪುಡಿ ಒಳ್ಳೆಣ್ಣೆ ಕುಡಿಸ್ಬೇಕು. ಅದ್ರ ಮ್ಯಾಗ ಅಂಬಲಿ ಮಾಡಿರ್ತಾರ, ಮಜ್ಜಿಗೆ ಅಂಬಲಿ. ಅಂಬಲಿ, ಕೊಬ್ಬರಿ, ಉಪ್ಪ, ಇವನ್ ಮೂರು ಕುಡಿಸಿ ಕುಡಿಸ್ಬೇಕು ಅವನು. ಆಮ್ಯಾಗ ಕೊಂಬ ಸವರುದು, ಕಾಲಿನ ಖುರ ಸ್ವಚ್ಛ ಮಾಡುದು, ಅವನ್ ಕತ್ತರಿಸುದು. ಕತ್ತರಿಸಿ ಕೊಂಬಿಗೆ ಬಣ್ಣ ಹಚ್ಚಬೇಕಿನ್ ಮಳೆಗಾಲ ಶುರು ಆಕೈತಿ, ನೀರು ಜಾರಿ ಹೋಗ್ಬೇಕು ಅಂತ ತಿಳ್ಕೊಂಡು ಬಣ್ಣ ಹಚ್ಚಬೇಕು ಅವಕ. ಆಮ್ಯಾಗ ಮೈ ಎಲ್ಲ ಬಣ್ಣದಿಂದ ಅವನ್ನ ಶೃಂಗಾರ ಮಾಡ್ತಾರೆ ಎತ್ತುಗಳನ್ನ. ಅಷ್ಟೇ ಅಲ್ಲ, ಎತ್ತುಗಳು ಪೂಜಾ ಮಾಡಿ ಹುಗ್ಗಿ ಉಣಿಸ್ತಾರ ಅವಕ್. ಹೊನ್ನುಗ್ಗಿಂತೀವಿ ನಾವು. ಬಂಗಾರದ ಬಳಿ ಹಾಕ್ತಾರ, ಕೋಡಿಗೆ ಕೊಮ್ಮಣಸ ಹಾಕ್ತಾರ. ಕೊಮ್ಮಣಸಿನ ಕೆಳಗ ಗಗ್ಗರೆ ಅಂತ ಹಾಕ್ತಿದ್ರು, ಗಿಲಿಗಿಲಿ ಗಿಲಿ ಗಿಲಿ ಗಿಲಿ ಸಪ್ಪಳ ಆಗ್ಬೇಕು ಬಾಳ ಚಂದ. ಆಮ್ಯಾಗ ಮನ್ಯಾಗ ಒಕ್ಕಲಿಗೆ ಎಂಟು ದಿವಸ ಮುಂಚೆ ನಾರ್ ತಗೊಂಡು ಹೊಸ ಹಗ್ಗ ಹೆಣಿಬೇಕು. ಹಗ್ಗ ಹೊಸತು ಆ ಹಗ್ಗ ಹಗ್ಗನೂ ಮಾಡ್ಬೇಕು. ಆಮ್ಯಾಗ ಕೊಳ್ಳಾಗಿಂದು ಕಂಟಿನ್ಯೂ ಮಾಡ್ಬೇಕು, ಲಡ್ಡುನು ಹೊಸಿಬೇಕು. ಅವನು ಬೇರೆ ಬೇರೆ ಬಣ್ಣದಾಗ ಎದ್ದಿ ಬಣ್ಣದ ಹಗ್ಗ ಹಚ್ಚಬೇಕು. ಇವತ್ತವ್ ಹಳೆ ಹಗ್ಗಗಳು ಇಡಬಾರ್ದು. ಮಗಡ ಮಾಡ್ತಿದ್ದ ಕಂಠಿ ಕಪಾಳ ಪಟ್ಟಿ, ಆಮ್ಯಾಗ ಕಾಲಿಗೆ ಕರಿ ಕಟ್ತಿದ್ದ, ನೆದರ ಆಗಬಾರ್ದು ನಮ್ಮ ಎತ್ತುಗಳಿಗೆ ಅಂತ ಕಟ್ಟಿ ಅವನ್ ಪೂಜಾ ಮಾಡ್ತಿದ್ದ. ಮಾಡಿ ಮಧ್ಯಾಹ್ನದಾಗ ತಾನು ಸಹಿತ ಚಂದಾಗ ಉಂಡು ತಿಂದು ಸಂಜೆ ಮುಂದ ವತನ್ದಾರ್ ಅಂತ ಏನಿರ್ತಿದ್ರು ಊರಾಗ, ಗೌಡ್ರಿರ್ಲಿ, ದೇಸಾಯರಿರ್ಲಿ, ನಾಡಗೌಡ್ರಿರ್ಲಿ, ನಾಯಕರಿರ್ಲಿ, ಯಾರಿದ್ದವ್ರು ವತನ್ದಾರ್ ಅಂತ ಏನಿರ್ತಿದ್ರು, ಅವ್ರ ಮನಿ ಚಾಜದ ಎತ್ತುಗಳು ಉದಿಸ್ಕೊಂತ ಬಾರಿಸ್ಕೊಂತ ಕರಿ ಹರಿ ಜಾಗಕ್ಕೆ ಕರ್ಕೊಂಡು ಬರ್ತಿದ್ರು. ತಂದು ಊರಾಗ ಯಾರ್ಯಾರು ಓಣ್ಯಾಗ ಚಲೋ ಚಲೋ ಹೋರುಗಳದಾವ ಎಲ್ಲ ಹೋರಿ ಕರಿ ಹರಿಯಾಕಂತ ತಗೊಂಡು ಬರ್ತಿದ್ರು. ಬಂದು ಎರಡು ಗಾಡಿಗೆ ಮ್ಯಾಗ ಕರಿ ಕಟ್ತಿದ್ರು, ಅದ್ರೊಳಗ ಕೊಬ್ಬರಿ ಕಟ್ತಿದ್ರು, ಉತ್ತತ್ತಿ ಕಟ್ತಿದ್ರು, ಅರಿಶಿನ ಕಟ್ತಿದ್ರು. ಆಮ್ಯಾಗ ಕುರಿ ಉಣ್ಣಿದು ಏನ್ ನೂಲ್ ತಯಾರು ಮಾಡ್ತಿದ್ರು, ಅದನ್ನ ತಂದು ಅದನ್ನು ಕಟ್ತಿದ್ರು, ಅದು ಬಾಳ ಮುಖ್ಯ. ಆಮ್ಯಾಗ ಊರಾನ ಯುವಕರೆಲ್ಲ ಬಂದು ಆ ಎತ್ತುಗಳ ಹಿಂದೆ ಓಡಾಕ್ ಬಿಡ್ತಿದ್ರು ಮೂರ್ ರೌಂಡ್. ಮೂರನೇ ರೌಂಡ್ ಯಾರ್ದು ಒಂದೇ ನಂಬರ್ ಬರ್ತೈತಿ, ಏ ಕರಿ ಈ ವರ್ಷ ಅವ್ರಿಗೆ ಬಂತು ಇವ್ರಿಗೆ ಬಂತಂತ ಹೇಳ್ತಿದ್ರು. ಒಂದ್ ವೇಳೆ ಕೈ ತಪ್ಪಿಸ್ಕೊಂಡು ಕರಿ ಎತ್ತುಗಳು ಓಡ್ ಹೋದ ತಮ್ಮೂರ್ ಸೀಮಿ ದಾಟಿ ಮತ್ತೊಂದು ಊರಾಗ ಹಾದ್ ಸೇರ್ದು ಅಂದ್ರೆ ಈ ಊರ್ ಕರಿ ಖಾಯಂ ಬಂದಾಕಿತ್ತು. ಮತ್ ಮುಂದಿನ ವರ್ಷ ಅವತ್ ಮಾಡಂಗಿಲ್ಲ ಅವರು, ಕರಿ ಮರುದಿವಸ ಮಾಡ್ಬೇಕ, ಅವ್ರವ್ರಿಗೆ ಶಪನ ಅದು. ಖಾಯಂ ಕಲಂಕ ಹತ್ತಿತ್ತು. ಹಿಂಗ ಕರಿ ಹರಿದು ಯಾಕ ಹಿಂಗ್ ಮಾಡ್ತಿದ್ರು ಅಂದ್ರ, ಎತ್ತುಗಳಂದ್ರ ನಮ್ ಜೀವನ. ಉತ್ತಬೇಕಾದ್ರೆ ಎತ್ತುಗಳು, ಬಿತ್ತಬೇಕಾದ್ರೆ ಎತ್ತುಗಳು, ಎಡಿಕುಂಟಿ ಹೊಡ್ಯಾಕ ಎತ್ತುಗೊಳ್ಬೇಕು, ಗಾಡಿ ಹೊಡ್ಯಾಕ ಎತ್ತುಗೊಳ್ಬೇಕು, ಮತ್ತೊಂದೂರಿಗೆ ಹೋಗ್ಬೇಕಂದ್ರೆ ಎತ್ತುಗೊಳ್ಬೇಕು, ಕಾಳ ಕಡಿಗೆ ಎತ್ತುಗೊಳ್ಬೇಕು, ಗಾಣ ಹೊಡ್ಯಾಕ ಎತ್ತುಗೊಳ್ಬೇಕು, ಮಟ್ಟಿ ಹೊಡ್ಯಾಕ ಎತ್ತುಗೊಳ್ಬೇಕು. ಅದಕ್ಕ ಎತ್ತುಗಳ ಮ್ಯಾಗ ಪ್ರೀತಿರ್ಲಂತ ಇದನ್ ಮಾಡಿಸಿದ್ರು. ಹಿಂಗ ಈ ಪಶು ಪಕ್ಷಿ ಪ್ರಾಣಿಗಳು ವೃಕ್ಷಗಳು ಇವುಗಳ ಜೊತೆ ನಮ್ ಸಂಬಂಧ ಮಧುರಾಗಿರ್ಬೇಕಂತ ಮಾಡಿದಂತ ಹಬ್ಬಗಳಿವು. ಅದರಲ್ಲಿ ಕಾರುಣ್ಯ, ಎತ್ತುಗಳ ಜೊತೆ ರೈತನ ಸಂಬಂಧ ಚಂದ ಇರಬೇಕು, ಮೃದುವಾಗಿರ್ಬೇಕು, ಮಧುರವಾಗಿರ್ಬೇಕು. ಅವುಗಳನ್ನ ಎತ್ತಬೇಕತ್ತ ಬಡಿದು ಮಾಡುದು ಮಾಡಬಾರ್ದು ಮನುಷ್ಯ. ಅದ್ರ ಮ್ಯಾಗ ಇದು ದೇವರು ಅಂತ ಪೂಜಾ ಮಾಡುವಂತ ಬುದ್ಧಿ ಅವನಲ್ಲಿ ಇರಬೇಕು ಅಂತ ತಿಳ್ಕೊಂಡು. ಹೀಗೆ ನಮ್ಮ ದೇಶದಲ್ಲಿ ಮಾನವನ ಉದ್ಧಾರಕ್ಕಾಗಿ ಅಷ್ಟೇ ವಿಶೇಷ ಆಚರಣೆಗಳನ್ನು ಮಾಡದೆ ಪ್ರಾಣಿ ಪಕ್ಷಿ ಗಿಡ ಮರ ನೀರು ನದಿ ವಾಯು ಪೃಥ್ವಿ ಆಕಾಶಗಳಿಗಾಗಿಯೂ ಕೂಡ ಕೆಲವು ವಿಶೇಷ ಹಬ್ಬ ಹರಿದಿನಗಳನ್ನು ಆಚರಿಸುವುದನ್ನು ನಾವು ಕಾಣಬಹುದು. ಇದುವರೆಗೆ ಹಬ್ಬಗಳ ಹಂಗಾಮಿಗೆ ಮುನ್ನುಡಿ ಕಾರ ಹುಣ್ಣಿಮೆ ವಿಶೇಷ ರೂಪಕ ಕೇಳಿದಿರಿ. ರಚನೆ ಭೀಮರಾವ್ ಡೊಳ್ಳೆ. ಲಕ್ಷ್ಮೀಕಾಂತ್ ಪಾಟೀಲ್ ಅವರೊಂದಿಗೆ ಭಾಗವಹಿಸಿ ನಿರ್ಮಾಣ ನೆರವು ನೀಡಿದವರು ಗೋವಿಂದ ರಾವ್ ಎನ್ ರಾಥೋಡ್. ನಿರೂಪಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳೋಣ ರೇಣವಾಕ್ಯ ಪೂಜಾರ್ ಹಾಗೂ ಸಂಗಡಿಗರಿಂದ ಒಂದು ಸಂಪ್ರದಾಯದ ಪದ. ಗಿಳಿಸ ಕೆರೆ ನ ಚಂದ ಕಣ್ಣಿಂದ ಸಾಕರೇನ ಚಂದ ಆಡಿವ ಕಾಂದ ನನ್ನಿಂದ ಸಾಕರೇನ ಚಂದ ಅಲ ಕಸದ ಬೇಟೆ ಗ್ಯಾಲಾನಿನ ಮ್ಯಾಲಿಟ್ಟೆ ಬಾಲಾನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಬಾಲಾನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಬಾಲಾನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಬಾಲಾನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಸೂಪ ಕಸದ ಬೇಟೆ ಚೇತಾನಿನ ಮ್ಯಾಲೆಟೆ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಪುತ್ರನ ಮ್ಯಾಲೆ ಮನ ಬೇಟೆ ಗೆಳೆ ಸಾಕರೇನ ಚಂದ ಸಾಕರೇನ ಚಂದ ಕಲ ಮಾಟ ಮುಂದ ಆಡೇವ ಕಾಂದ ನನ್ನಿಂದ ಗೆಳೆ ಸಾಕರೇನ ಚಂದ ಆಡೇವ ಕಾಂದ ನನ್ನಿಂದ ಗೆಳೆ ಸಾಕರೇನ ಚಂದ ಆಡೇವ ಕಾಂದ ನನ್ನಿಂದ ಗೆಳೆ ಸಾಕರೇನ ಚಂದ ಆಡೇವ ಕಾಂದ ನನ್ನಿಂದ ಗೆಳೆ ಸಾಕರೇನ ಚಂದ ಮಟವ ಮಟವ ಮಟದ ಬಾಗೇಲ ಕಟದಾರ ದ್ರಾಕ್ಷಿಕದ ವೇಲೆ ಗೆಳೆ ಸಾಕರೇನು ಚಂದ ಕಟದಾರ ದ್ರಾಕ್ಷಿಕದ ವೇಲೆ ಗೆಳೆ ಸಾಕರೇನು ಚಂದ ಕಟದಾರ ದ್ರಾಕ್ಷಿಕದ ಗೆಳೆ ಸಾಕರೇನು ಚಂದ ಕಟದಾರ ದ್ರಾಕ್ಷಿಕದ ಗೆಳೆ ಸಾಕರೇನು ಚಂದ ಕಟದ ನರೋ ದ್ರಾಕ್ಷಿ ಕದ ವೇಲೆ ಶರಣ ಬಸವೇ ಮಠವೈತ್ರಿ ಬಾಳೆವನದಾಗ ಗೆಳೆ ಸಾಕರೇನು ಚಂದ ಮಠವೈತ್ರಿ ಬಾಳೆವನದಾಗ ಗೆಳೆ ಸಾಕರೇನು ಚಂದ ಮಠವೈತ್ರಿ ಬಾಳೆವನದಾಗ ಗೆಳೆ ಸಾಕರೇನು ಚಂದ ಮಠವೈತ್ರಿ ಬಾಳೆವನದಾಗ ಗೆಳೆ ಸಾಕರೇನು ಚಂದ ಗೆಳೆ ಸಾಕರೇನು ಚಂದ ಕಲ್ಲ ಮಾಟ ಮುಂದೆ ಆಡೇವ ಕಾಂದ ನನ್ನಿಂದ ಗೆಳೆ ಸಾಕರೇನು ಚಂದ ಆಡೇವ ಕಾಂದ ನನ್ನಿಂದ ಗೆಳೆ ಸಾಕರೇನು ಚಂದ ಆಡೇವ ಕಾಂದ ನನ್ನಿಂದ ಗೆಳೆ ಸಾಕರೇನು ಚಂದ ಆಡೇವ ಕಾಂದ ನನ್ನಿಂದ ಗೆಳೆ ಸಾಕರೇನು ಚಂದ ಆಸ ಬಂಡೆಯ ಮೇಲೆ ಆದವಾರೇ ಪಾದ ಮೂಡಾವ ಪರಿ ಪರಿಯೇ ಗೆಳೆ ಸಾಕರೇನು ಚಂದ ಪಾದ ಮೂಡಾವ ಪರಿ ಪರಿಯೇ ಗೆಳೆ ಸಾಕರೇನು ಚಂದ ಪಾದ ಮೂಡಾವ ಪರಿ ಪರಿಯೇ ಗೆಳೆ ಸಾಕರೇನು ಚಂದ ಪಾದ ಮೂಡಾವ ಪರಿ ಪರಿಯೇ ಗೆಳೆ ಸಾಕರೇನು ಚಂದ ಪಾದ ನಮೂಡಾವ ಪರಿ ಪರಿಯೇ ಶರಣ ಚಂದ ಇಲ್ಲಾರ ಜಳಕಾಕ ಗೆಳೆ ಸಾಕರೇನು ಚಂದ ಇಲ್ಲಾರ ಯಾರ ಜಳಕಾಕ ಗೆಳೆ ಸಾಕರೇನು ಚಂದ ಅಡಿಯಗಲ ಮೇಲಗಲ ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ ಕಲಬುರಗಿ ರಾಯಚೂರು ವಿಜಯಪುರ ಯಾದಗಿರಿ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡ 85%, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 75%, ಬಳ್ಳಾರಿ ಮತ್ತು